ದಕ್ಷಿಣ ಭಾರತದಲ್ಲಿನ ಕರ್ನಾಟಕ ತನ್ನದೇ ಆದ ಅಪೂರ್ವ ಸಾಂಸ್ಕೃತಿಕ ಸಿರಿವಂತಿಕೆಯಿಂದ ಕೂಡಿದೆ. ಜಾನಪದ ಸಂಪತ್ತು ಈ ನೆಲದ ಗರ್ಭದೊಳಗೆ ವಿಪುಲವಾಗಿ ಜೀವಜಲದಂತೆ ಅಡಗಿದೆ. ಸೂತ್ರದ ಗೊಂಬೆಯಾಟ, ಸಲಾಕಿ ಗೊಂಬೆಯಾಟ ಮತ್ತು ತೊಗಲು ಗೊಂಬೆಯಾಟ ಈ ಮೂರೂ ಪ್ರಕಾರಗಳನ್ನು ಹೊಂದಿರುವ ಏಕೈಕ ರಾಜ್ಯ ಕರ್ನಾಟಕ ಎಂಬುದು ಹೆಮ್ಮೆಯ ಸಂಗತಿ. ಸೂತ್ರದ ಗೊಂಬೆಯಾಟ ಕುರಿತಂತೆ ಕ್ರಿಸ್ತಪೂರ್ವ ಕಾಲದಿಂದಲೂ ಉಲ್ಲೇಖಗಳು ಲಭ್ಯವಿವೆ. ಕ್ರಿಸ್ತಶಕ 6ನೇ ಶತಮಾನದಲ್ಲಿಯೇ ಕರ್ನಾಟಕದ ಗೋಪಾಲ ಭಟ್ಟ ಎಂಬವನು ಚೀನಾದಲ್ಲಿ ಸೂತ್ರದ ಗೊಂಬೆ ಆಟ ಆಡಿಸಿದ ಬಗ್ಗೆ ವಿವರಗಳು ಸಿಗುತ್ತವೆ. ವಿಜಯನಗರದ ಅರಸರ ಕಾಲದಲ್ಲಿ ಈ ಸೂತ್ರದ ಗೊಂಬೆಯಾಟಗಳು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದು ಗೊಂಬೆಯಾಡಿಸುವವರಿಗೆ ದಾನ ದತ್ತಿಗಳನ್ನು ಕೊಟ್ಟು ಪ್ರೋತ್ಸಾಹಿಸುತ್ತಿದ್ದ ಆಧಾರಗಳು ಲಭ್ಯ. ತೊಗಲುಗೊಂಬೆಯಾಟ ಒಂದು ಜನಾಂಗಿಕ ಕಲೆಯಾದರೆ ಸೂತ್ರದ ಗೊಂಬೆಯಾಟ ಹವ್ಯಾಸಿ ಕಲೆ. ವಸನ್ಮುಖ ತ್ರೈಲೋಕ ಸುಂದರರಂತೆ ಬಂದು ನಿಂದಿರುವ ತಾವುದಾರೆ ದೇವ ಕರುಣ ಪ್ರಭಾವ. ಭಲೈ ಮನುಷ್ಯನೇ. ಹೌದು, ಹೀಗೆ ಬಾ ಬಂದಿದ್ದಾಯಿತು. ಭಲೈ ಮನುಷ್ಯನೇ ಮತ್ತು ಹೀಗೆ ಬಾ ಹಾಗೂ ಬಂದಿದ್ದಾಯಿತು. ಈಗ ಬಂದವರು ಹೌದು ಧಾರು ಧಾರೆಂದು ಮಾತು ಮಾತಿಗೆ ಭೀತಿಯನ್ನಿಟ್ಟು ಮಾತನಾಡಿಸುವ ಮನುಷ್ಯ ನೀದಾರು. ಈಗ ಸಾರು ಈ ರಂಗಸಜ್ಜಿಕೆ ಮೇಲೆ ಓಡಾಡುವಂಥ ಮೇಳ ನಾಯಕನೆಂದು ಕರೆಯುತ್ತಾರೆ ಈ ದೇವ ಕರುಣ ಪ್ರಭಾವ. ಭಲೈ ಮೇಳನಾಯಕನೇ ಶ್ರೀಮತ್ ಪದ್ಮಾಸನ ಪರಿಪೂರ್ಣವಾದ ಅಲ್ಲವೇ ಮತ್ತೆ ಅಯೋಧ್ಯ ನಗರವನ್ನು ಪರಿಪಾಲಿಸುವಂತ ದಶರಥ ಸಾರ್ವಭೌಮ ಕೌಶಲ್ಯ ದೇವಿಯ ಗರ್ಭದೋಳ್ ಹುಣ್ಣಿಮೆಯ ಚಂದ್ರನಂತೆ ಪಟ್ಟಿ. ಹೌದು, ನನ್ನ ಮಲತಾಯಿಯಾದ ಕೈಕೆಯ ಪಂಥವಂ ನೆರವೇರಿಸಲೋ ಸುಖ ಅಲ್ಲವೇ ಮತ್ತೆ ಜಾನಕಿಯಾದ ಸೀತೆ ಅನುಜನಾದ ಲಕ್ಷ್ಮಣನೊಡಗೂಡಿ ಈ ದಂಡ ಕಾರುಣ್ಯಕ್ಕೆ ಆಗಮಿಸಿರುವಂತಹ ಹೌದು ಕೋದಂಡ ರಾಮ ಅರಿಕಟಕ ಭೀಮ ರಘುಕುಲ ಲಲಾಮ ಶ್ರೀರಾಮಚಂದ್ರನೆಂದು ಈ ಪಡವಿಯೋ ಪ್ರಸಿದ್ಧಿ ಪಡಿಸುವನಾಗ ಈ ಮೇಳದಾಯಕ ಮತ್ತು ಈ ಸಭಾ ತಿಲಕ ರಾಜಾದಿರಾಜ ಶ್ರೀರಾಮಚಂದ್ರ ಮಹಾರಾಜ. ವಿಶ್ವಕರ್ಮ ಜನಾಂಗ ಹೆಚ್ಚಾಗಿ ಈ ಕಲೆಯನ್ನು ಪ್ರದರ್ಶಿಸುವುದು ಕಂಡುಬಂದರೂ ಕರ್ನಾಟಕದ ಕರಾವಳಿ ಅಂದರೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆದ್ಯಂತ ಹಲವಾರು ಭಾಗಗಳಲ್ಲಿ ಮೇಲುವರ್ಗದ ಬ್ರಾಹ್ಮಣರು ಸೂತ್ರದ ಗೊಂಬೆಯಾಟವನ್ನು ಹೆಚ್ಚಾಗಿ ಆಡಿಸುವುದು ಕಂಡುಬರುತ್ತದೆ. ಕರಿಹಾಲ, ಸಾಗುವಾನಿ, ಹಾಲುವಾಣ, ಬೋರಗ, ಹತ್ತಿ, ಸೂರ್ಯಹೊನ್ನೆ ಮರಗಳನ್ನು ಗೊಂಬೆಗಳ ತಯಾರಿಕೆಗೆ ಬಳಸುವುದುಂಟು. ಹಗುರವಾಗಿರಬೇಕು, ಹಾಗೆಯೇ ಬಾಳಿಕೆಯೂ ಬರಬೇಕು. ಗೊಂಬೆ ತಯಾರಿಕೆಗೆ ಅಂಥದ್ದೇ ಮರಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಪಾತ್ರಕ್ಕೆ ತಕ್ಕ ಬಣ್ಣ, ಉಡುಪು, ಅದರ ಮೇಲೆ ಕಿರೀಟ, ಭುಜಕೀರ್ತಿ, ಎದೆಹಾರ, ವೀರಗಾಸೆ, ಕೈಕಟ್ಟು ಇತ್ಯಾದಿಗಳನ್ನು ಕಟ್ಟುತ್ತಾರೆ. ಹೆಣ್ಣು ಗೊಂಬೆಗಳಿಗೆ ಕಿರೀಟ, ಭುಜಕೀರ್ತಿ, ಎದೆಹಾರ, ವೀರಗಾಸೆಗಳು ಇರುವುದಿಲ್ಲ. ಆದರೆ ಕೆಲವು ಆಭರಣಗಳನ್ನು ಕಲಾತ್ಮಕವಾಗಿ ಹಾಕುತ್ತಾರೆ. ಮರದ ತುಂಡುಗಳು, ಬ್ಯಾಗಡೆ, ಕಾಗದ, ಕಾಜಿನ ಚೂರುಗಳನ್ನು ಕಲಾತ್ಮಕವಾಗಿ ಅಳವಡಿಸಿ ತಯಾರಿಸಿರುತ್ತಾರೆ. ತಾಳ, ಮೃದಂಗ, ಮುಖವೀಣೆ ಬಳಕೆಯಾಗುವ ಮುಖ್ಯವಾದ್ಯಗಳು. ಭಾಗವತ ಅಟ್ಟದ ಮೇಲೆ ಒಳಗೆ ಬಲಭಾಗದಲ್ಲಿ ನಿಂತು ಹಾಡುತ್ತಾನೆ. ಗೊಂಬೆ ಕುಣಿಸುವವರು ಹಿಮ್ಮೇಳ ಹಾಡುವುದರ ಜೊತೆಗೆ ಮಾತುಗಳನ್ನು ಆಡುತ್ತಾರೆ. ರಾಮಾಯಣ, ಮಹಾಭಾರತ, ದೇವಿ ಪುರಾಣ, ಭಾಗವತದ ಕಥೆಗಳೇ ಇಲ್ಲಿನ ವಸ್ತುಗಳು. ತಿನ್ನಕೂಡದು, ನನ್ನ ಮಾಯಕದ ಬಲದಿಂದ ರತಿಯನ್ನು ತಪ್ಪುವ ಪ್ರಾಯ ಕನಿಕೆಳಾಗಿ ನಿರತದಲ್ಲಿಯೂ ಸುರತ ಸುಖವನ್ನು ಅನುಭವಿಸಲು ಹೇಗಲಾಗುತ್ತೇನೆ. ಕಾಯದ ಚತುರೆ ಬಾ ಕಬಿಸಿಟ್ಟಿದ್ದೇನೆ. ನಿನ್ನ ಇಷ್ಟ ಇದ್ದಂತೆ ತೊಲಗೆ ಭ್ರಷ್ಟೇ, ಪರಮಂಬಾಪಿಷ್ಟೇ. ಕರಿಪರದೆಯ ಹಿಂದೆ ನಿಂತು ಸೂತ್ರಧಾರ ಸಾಧಾರಣವಾಗಿ ತನ್ನೆರಡು ಕೈಬೆರಳು ಮಣಿಕಟ್ಟುಗಳಿಗೆ ಸೂತ್ರಗಳನ್ನು ಕಟ್ಟಿಕೊಂಡು ಸೂತ್ರಬಂಧಗಳನ್ನು ಎಳೆದು ಒಮ್ಮೆಗೆ ಎರಡೆರಡು ಗೊಂಬೆಗಳನ್ನು ಮುನ್ನೆಲೆಯ ರಂಗದ ಮೇಲೆ ತರುತ್ತಾನೆ. ಅವುಗಳ ಅಭಿನಯಕ್ಕೆ ತಾನು ಮಾತು ತುಂಬುತ್ತಾನೆ. ಅವುಗಳ ನೃತ್ಯಕ್ಕೆ ಹಿಮ್ಮೇಳ ತಾಳಗಳನ್ನು ಕೂಡಿಸುವಾಗ ಸೂತ್ರಧಾರ ತನ್ನದೇ ಹೆಜ್ಜೆಗಾಲುಗಳನ್ನು ಪರದೆಯ ಹಿಂದೆ ಕುಣಿಸಿ ಆ ತಾಳಮೇಳಗಳಿಗೆ ಬೊಂಬೆಗಳ ಕುಣಿತವನ್ನು ಹೊಂದಿಸುತ್ತಾನೆ. ಅವುಗಳಿಂದ ಗಾನಾಭಿನಯ ಮಾಡಿಸಿ ಅಕ್ಷರಶಃ ತಾನೇ ಹಾಡುತ್ತಾನೆ. ಎದುರು ಗೊಂಬೆ ಸ್ತ್ರೀ ಪಾತ್ರವಾದರೆ ಸೂತ್ರಧಾರನ ಹೆಂಡತಿ ಆ ಗೊಂಬೆಯ ಎಲ್ಲ ಪಾತ್ರಗಳನ್ನು ನಿರ್ವಹಿಸುತ್ತಾಳೆ. ಪರದೆ ಹಿಂದಿನ ಸೂತ್ರಧಾರಿಗಳ ಆಡು ಮಾತಿಗೆ, ಹಾಡಿಗೆ, ನಗೆಗೆ, ಕೋಪಕ್ಕೆ ಪರದೆಯ ಮುಂದಿನ ಗೊಂಬೆಗಳ ಅಭಿನಯಕ್ಕೆ ಸಾಮರಸ್ಯ ಸಾಧಿಸುತ್ತದೆ. ನಿರ್ಜೀವ ಗೊಂಬೆಗಳಿಗೆ ಜೀವ ತುಂಬಿಕೊಳ್ಳುತ್ತದೆ. ಕಾರಿಮಣಿಯೇ, ಮೂರು ದಿವಸಗಳಿಂದ ಅನ್ನಹಾರವಿಲ್ಲದೆ ಸಿದ್ದಿದ್ದೇನೆ. ಭಿಕ್ಷವನ್ನು ನೀಡಮ್ಮ ನಾರಿ ಗುಣಗಂಭೀರಿ. ಸ್ವಾಮಿ ದೇವರೇ, ನಿಮ್ಮ ದರ್ಶನದಿಂದ ಧನ್ಯಳಾದೆ. ಆದರೆ ಎನ್ನ ಮೈದುನಾದ ಲಕ್ಷ್ಮಣನು ಬರೆದಿರುವ ಈ ಹೇಳಾಜ್ಞಾನದ ಮೀರಿ ಭಿಕ್ಷಾ ಇಡುವುದಕ್ಕೆ ಹೊರಗೆ ಅಡಿಯಿಡಲಾಗದ ಯತಿಯೇ ಸರ್ವಗ್ರಮತಿಯೇ. ಕಾರಿಮಣಿಯೇ, ಭಿಕ್ಷವನ್ನು ನೀಡುವೆಯೋ ಅಥವಾ ಶಾಪರಸ್ಥಳಾಗಿಯುವ ನಾರಿ ಮಾತಿನಲ್ಲಿ ಒಯ್ಯಾರಿ. ಸ್ವಾಮಿ ಕೋಪಿಸಿಕೊಳ್ಳಬೇಡಿ, ಈ ಹಣ್ಣು ಹಂಪಲುಗಳನ್ನೇ ಭಿಕ್ಷೆಯನ್ನು ಕೊಡುತ್ತೇನೆ, ಸ್ವೀಕರಿಸಿರಿ. ಹಾಗಾದರೆ ಈ ಎಲ್ಲಾ ಮಂಡಲ ದಾಂಟಿ ಹೊರಗೆ ಬಾರಮ್ಮ ಬಾಲೇ ಶುಗ್ನಾನ ಶೀಲೆ. ಬಂದಿದ್ದೇನೆ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ಅಯ್ಯೋ ಅಯ್ಯೋ, ಈ ವೇಳೆಯಲ್ಲಿ ನನ್ನ ಶರೀರವನ್ನು ಬಡಿಸುವವರು ಯಾರು ಇಲ್ಲವಲ್ಲ? ಏಷಃ ಗಂಗಾಧರೇಶ. ಭವತಿ ಭಿಕ್ಷಾಂದೇಹಿ. ಕಳ್ಳರ ಕಸರೆ ಎಲ್ಲಿಗೆ ಒಯ್ಯುವೆಯ ಸೀತೆಯ? ಇದು ಕಳ್ಳರ ಕಸ ಜಗಲೋ ಭ್ರಷ್ಟ. ಎಲ್ಲಿಗೆ ಒಯ್ಯುವೆಯ ಸೀತೆಯ? ಇದು ಕಳ್ಳರ ಕಸರೆ. ಇದು ಕಳ್ಳರ ಕಸ ಜಗನ್ಮಾತೆಯ? ಇದು ಕಳ್ಳರ ಕಸ ಕಳ್ಳರ ಕಸರೆ. ಜಗನ್ಮಾತೆಯ ಸೀತಾದೇವರನ್ನು ಕದ್ದೊಯ್ತಿರುವೆಯ? ಚಿನ್ನದಂತ ಮಾತನ್ನಾಡಿ ಕದ್ದೊಯ್ತಿರುವ ಕಳ್ಳ, ಸೀತಾ ಮಾತೆಯವರನ್ನು ಬಿಡದಿದ್ದರೆ ಈ ನನ್ನ ಎರಡು ರೆಕ್ಕೆಗಳಿಂದ ಬಡಿದು ಈ ಕೊಕ್ಕಿನಿಂದ ಕೊಕ್ಕಿಸದೆ ಬಡಿಯುತ್ತೇನೆ. ಜಾಗೃತಿ ಯುದ್ಧಕ್ಕೆ ನಿಲ್ಲುವಂತವನು. ಹಾಗಾದ್ರೆ ನಿಲ್ಲುವಂತವನಾಗೋ. ಸಹಾಯವಂತವನಾಗು. ಭಲೈ ಪಕ್ಷಿ ರಾಜ, ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆನು. ನಮ್ಮೀರ್ವರ ಬಲ ಬಲಗಳ ನೆಲೆಯನ್ನು ತಿಳಿಯದೆ ಕಾದಾಡುವುದು ಯೋಗ್ಯವಲ್ಲ. ನನ್ನ ಪ್ರಾಣದ ನೆಲೆಯಾದರೂ ನನ್ನ ಈ ಎಡಗಾಲ ಉಂಗುಷ್ಟದಲ್ಲಿದೆ. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ತಿಳಿಸುವಂತನಾಗೆ ಪಕ್ಷಿರಾಜ. ಇಲ್ಲವೋ ರಕ್ಕಸರೇ, ನನ್ನ ಪ್ರಾಣದ ನೆಲೆಯೂ ಈ ನನ್ನ ಎರಡು ರೆಕ್ಕೆಗಳಲ್ಲಿರುವುದು. ಜಾಗ್ರತೆ ಯುದ್ಧಕ್ಕೆ ನಿಲ್ಲುವಂತ ನಿಲ್ಲುವಂತವನಾಗು. ಕರ್ನಾಟಕ ಬೊಂಬೆ ಆಟದ ಪ್ರಸಂಗಗಳು ಕರಾವಳಿಯ ಯಕ್ಷಗಾನ ಕೃತಿಗಳನ್ನು ಅವಲಂಬಿಸಿವೆ. ಬಯಲುಸೀಮೆ ಕಲಾವಿದರು ಅಲ್ಲಿನ ಮೂಡಲಪಾಯ ಅಥವಾ ದೊಡ್ಡಾಟದ ರೀತಿ ನೀತಿಗಳನ್ನು ಬೊಂಬೆಯಾಟದಲ್ಲಿ ಅನುಸರಿಸುತ್ತಾರೆ. ನೆಲದಿಂದ 3 ಅಡಿ ಎತ್ತರಕ್ಕೆ ಕರಿ ಪರದೆಗಳ ಹಿನ್ನೆಲೆ ಮುನ್ನೆಲೆಯಿಂದ ನಿರ್ಮಿಸಿದ 6 ಅಡಿ ಉದ್ದ 3 ಅಡಿ ಎತ್ತರದ ಕಟ್ಟೆಯೇ ಗೊಂಬೆಗಳ ರಂಗಮಂಚ. ಪಾತ್ರದ ಮಾತುಗಳಲ್ಲಿ ಪ್ರಾಸಕ್ಕೆ ಪ್ರಾಧಾನ್ಯತೆ ಇರುತ್ತದೆ. ಅಮ್ಮ ಜನನಿ, ನಿಮ್ಮ ಜನನಿ ಜನಕರು ಇಟ್ಟಿರುವ ನಾಮಾಂಕಿತವೇನಲ್ಲದೆ ಈ ಸಭಾಂಗಣಕ್ಕೆ ಧಾವಿಸಿದ ಕಾರ್ಯಾರ್ಥವೇ ನಮ್ಮ ಜನನಿ ಬಹುಭಯ ಹನನಿ. ಅಯ್ಯ ಬಾಲಕ, ಹೇಳುವರಾಗು. ನನ್ನ ನಾಮಾಂಕಿತವೇನೆಂದು ಕೇಳುತ್ತೀಯಲ್ಲವೇ? ಹೌದು. ಈ ಬ್ರಹ್ಮಾಂಡದಲ್ಲಿ ಸಚರಾಚರ ಪ್ರಾಣಿಗಳಿಗೆಲ್ಲ ಹಣೆಯ ಬರವನ್ನು ಬರೆಯುವಂತ ಸತ್ಯಲೋಕಕ್ಕೆ ಅಧಿಪತಿಯಾದ ಆ ಬ್ರಹ್ಮನ ಪಟ್ಟದರ್ಶಿಯಾದ ಮುದ್ದು ಶಾರದಿ ಎಂದು ಕರೆಯುತ್ತಾರೆ. ಅಯ್ಯ ಬಾಲಕ, ಹೇಳುವರಾಗಿ. ನಾ ಬಂದ ಪರಿಣಾಯವೇನೆಂದರೆ ಈ ದಿನ ಯಕ್ಷಗಾನದಲ್ಲಿ ಸೂತ್ರದ ಬೊಂಬೆಗಳ ಮುಖಾಂತರ ಆಡಿಸುವಂತ ಕರಿಬಂಟನ ಕಾಳಗ ಅಥವಾ ಉದ್ದಂಡಿ ವಿಜಯ ಎಂಬ ಕತೆಗೆ ಯಾವ ವಿಘ್ನವೂ ಬಾರದಂತೆ ವರಪ್ರದಾನ ಮಾಡಿದ್ದೇನೆ. ನಾನಿನ್ನ ಹೋಗಿರು ಬರುತ್ತೇನೆ ಬಾಲ ಸುಜ್ಞಾನ ಶೀಲ. ಆಗಬಹುದು. ಪಾತ್ರಗಳ ಸುತ್ತು ನೃತ್ಯಗಳಿಗೆ ಹೊಂದಿಸಿ ಥೈತಕಥೋಂ ಮೊದಲಾದ ನೃತ್ಯಗತಿಯ ಭಾಷೆಯನ್ನೂ ಬಳಸುವುದುಂಟು. ನಡು ನಡುವೆ ಹಾಸ್ಯದ ತುಣುಕುಗಳನ್ನು ಹನುಮನಾಯಕ ಎಂಬ ಹಾಸ್ಯಗಾರನು ಆತನ ಹೆಂಡತಿಯು ಆಡಿ ರಂಜಿಸುವುದುಂಟು. ಯಾರೋ ಬಂದಿದ್ದಾರೆ, ಹತ್ರ ಹೋಗಿ ಬಹಳ ಭಯ ಭಕ್ತಿಯಿಂದ ಮಾತಾಡ್ಸಪ್ಪ. ಆಗಬಹುದು. ಅಸನ್ಮುಖ ತ್ರೈಲೋಕ ಸುಂದರರಂತೆ ನಿಮ್ಮಿರುವರು ತಾವುದಾರೈ ದೇವ ಕರುಣ ಪ್ರಭಾವ. ನಾದೋರೆಂದು ಕೇಳುತ್ತಿರುವೆ. ಹೌದು. ಈ ಪಡವೆಯೋಳು ಅತ್ಯಧಿಕವಾಗಿ ಮೆರೆಯುತ್ತಿರುವ ಧಾರಾಪುರವನ್ನಾಳುವ ಆಳುವ ಮಾರ ಭೂಪಾಲರ ಸತಿಯಾದ ಬನವಂತಾ ದೇವಿಯ ಗರ್ಭದೋಳ್ ಗರ್ಭದೋಳ್ ಹುಣ್ಣಿಮೆ ಚಂದ್ರನಂತೆ ಪುಟ್ಟಿ. ಹೌದು. ಈ ನನ್ನ ಕುಂಭಾಂಡ ಮಂತ್ರಿಯೊಡನೆ ಬಂದು ನಿಂತಿರುವ ಧೀರ ಹಮ್ಮೀರ ರಣಶೂರ ಧೀರ ಕರಿರಾಜನೆಂದು ಈ ಪಡವೆಯೋಳ್ ಪ್ರಸಿದ್ಧಿ ಪಡಿಸೈ ಸಾರಥಿ ಸಕಲ ಸಂಧಾನಮತಿ. ಆಗಬಹುದು. ರಾಜಾದಿ ರಾಜ ರಾಜ ಸಂಪ್ರೀತ ಕರಿರಾಜ ಮಹಾರಾಜ. ಆಹಾಯ್ ಮಂತ್ರಿ, ಬಲ್ಲಾಳರಾಯರು ತನ್ನ ಮಗಳಾದ ಮೋಹಿನಿಯನ್ನ ನನಗೆ ಕೊಟ್ಟು ಲಗ್ನ ಮಾಡುತ್ತೇನೆಂದು ಈ ಕರೆಯೋಲೆಯನ್ನು ಕೊಟ್ಟು ಕಳುಹಿಸಿರುವ ಕಾರಣ ಈ ವಿಚಾರವಾಗಿ ನಮ್ಮ ತಾಯಿ ಬನವಂತಾದೇವಿ ಅಮ್ಮನವರಿಂದ ವರವನ್ನು ಪಡೆದಿರುತ್ತೇನೆ. ಆದ್ದರಿಂದ ನಾನು ಬರುವವರೆಗೂ ಈ ಬಲ್ಲಾಳ ದೇಶದ ಆಸ್ಥಾನಕ್ಕೆ ಹೋಗಿ ಬರುವವರೆಗೂ ಈ ರಾಜ್ಯಭಾರದ ಯೋಗಕ್ಷೇಮವು ನಿನ್ನದೈ ಮಂತ್ರಿ. ಈ ಕಾರ್ಯಕ್ಕೆ ನೀನೇ ಸ್ವತಂತ್ರಿ. ಪ್ರಭು ಹಾಗೆ ಆಗಲಿ. ಆ ಭೀಮೇಶ್ವರನ್ನು ಧ್ಯಾನಿಸುತ್ತಾ ಹೋಗಿ ಬಾರೈ ರಾಜ ಭಾಸ್ಕರ ತೇಜ ಶಂಕರ ದಾರಾಪುರವ ಬಿಟ್ಟು ನೂರು ಯೋಜನ ಬಂದೇ ದಾರಾಪುರವ ನೂರು ಎಲ್ಲೈತೆ ಹಳೆ ಬೇಕು ಶಂಕರ ಕೈತ ಈ ಕಾಡಿನಲ್ಲಿ ಯಾರೋ ರಾಕ್ಷಸರು ನನ್ನನ್ನೇ ಹಿಂಬಾಲಿಸುತ್ತಾ ಬರುತ್ತಿರುವರು. ಕಡಿಮೆ ದಾರಿಯಲ್ಲಿ ಯಾರೋ ನರಮನಜನ ದಿಮಿಕಿಕ್ಕಿ ಬರುತ್ತಿರುವನು, ಜಾಗ್ರತೆ ಬಾ. ಆಗಲಿ ಅಂದ ಕೆಲವೋ ನರಮನಜನೇ, ಜಾಗ್ರತೆ ಸಮರಕ್ಕೆ ನಿಲ್ಲ, ಚಿನ್ನ ಒದಗಿಸಿರುವ ನಿಮಗೆ ಬಂದ ಎಲ್ಲವೋ ದಡಗರಕ್ಕೆ ಸರಿ. ಹಾಗಾದ್ರೆ ನೀವು ವೀರ್ವರು ನಿಲ್ಲುವಂತವರ ಆಟ ಬಹುಕಾಲ ಕನ್ನಡ ಜನಪದ ರಂಗಭೂಮಿಯ ಜನಪ್ರಿಯ ಆಟವಾಗಿತ್ತು. ಮನರಂಜನೆ ದೃಷ್ಟಿಯಿಂದಲೂ ಅದಕ್ಕೆ ಮೊದಲ ಸ್ಥಾನವಿತ್ತು. ಬೊಂಬೆಯಾಟವಿಲ್ಲದೆ ಯಾವ ಹಬ್ಬವಾಗಲಿ ಜಾತ್ರೆಯಾಗಲಿ ನಡೆಯುತ್ತಿರಲಿಲ್ಲ. ಚಿತ್ರದುರ್ಗ, ಬಳ್ಳಾರಿ ಜಿಲ್ಲೆಯ ಕೆಲವು ಹಳ್ಳಿಗಳು ಕರಜಗಿ, ರಾಣೆಬೆನ್ನೂರು, ಆಲೂರು, ಕುರುವರ, ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಉಪ್ಪಿನಕುದ್ರು, ಶೃಂಗೇರಿಯ ಅರಳಿಕಟ್ಟೆ ಹಿಂದೊಂದು ಕಾಲದಲ್ಲಿ ಗೊಂಬೆ ಆಟದ ಕೇಂದ್ರಗಳೇ ಆಗಿದ್ದವು. ಇನ್ನು ಮುಂದೆ ನಡೆಯಲಾರೆ ಈ ಸುರವನ್ನೇ ಮರದ ನೆರಳಿನಲ್ಲಿ ವಿಶ್ರಾಂತಿಯನ್ನು ಹೊಂದಿ ನಂತರ ಮುಂದೆ ಪ್ರಯಾಣ ಮಾಡುತ್ತೇನೆ. ಈಶಾ ಗಂಗಾಧರೇಶ. ಅಸನ್ಮುಖ ತ್ರೈಲೋಕ ಸುಂದರಿಯಂತೆ ಘೋರ ರೂಪಿನಿಂದ ಬಂದು ನಿಂತಿರುವವರು ತಾವುದಾರಮ್ಮ ಹಸುರೇ ಭೇಗದಿಂದು ಸುರೇ ಮನುಷ್ಯರೇ ಕಿರಿ ಕಿರಿ ಎಂದೇ ಸಗುವ ಹೌದು ಉರಿ ಮಾರಿಯರ ಮುಂದೆ ಶಿರವನ್ನು ಅರಸಿಕೊಳ್ಳುವ ಕೋಳನ ಹಾಗೆ ಕಟಿಕದರ ಭಯವಿಲ್ಲದೆ ತಡಕ್ಕೆ ನೋಡಿದರೂ ಒಡಲಿ ನೋಡಿ ಇಡೀ ಮಾಂಸವಿಲ್ಲದ ನರವಿಡವೆ ನೀದಾರು ಬೇಗ ಸಾರು. ಈ ಅಟ್ಟಿನ ಮೇಲೋಡಾಡುವ ಭೂತನೆಂದು ಕರೆಯುತ್ತಾರಮ್ಮ ಹಸುರೇ ಬಲೈ ದೂತ ಈ ನಾಡಿನೋಳತ್ತನಿಕವಾಗಿ ಮೆರೆಯುವ ಮೆರೆಯುವ ಅಂಗ ವಂಗ ಕಳಿಂಗ ಕಾಶ್ಮೀರ ಕಾಂಭೋಜ ಟೆಂಕಣ ಕುಕ್ಕರ ಮೊಗದ ಮಾಳವ ಇಂದ್ರಜಾಲ ಮಹೇಂದ್ರಜಾಲ ಅಲ್ಲವೇ ಮತ್ತೆ ತಂತ್ರ ಮಣಿತಂತ್ರ ದರದರ್ಶನ ದೂರದೃಷ್ಟಿ ಇಂತಿ ಮೊದಲಾದ ಚೌಪುಷ್ಟಿ ವಿದ್ಯೆಗಳನ್ನು ಕಲಿತು ಕಲಿತು ತಿಳಿಯಿತೇ ದೂತ ಹೇಳುವಂತವಳ ಎಂದು ಅಬ್ಬರಿಸಿ ಬರುವ ದೂತರನ್ನು ಒಂದೇ ತುತ್ತಾಗಿ ನುಂಗಿ ಹೌದು ಕಾಲವನ್ನು ಕಳೆದು ಈಶನ ರಾಣಿಯ ಗರ್ಭಾಂಬುದಿಯೋ ಹುಣ್ಣಿಮೆಯ ಚಂದ್ರನಂತ ಉದ್ಭವಿಸಿ ಡೇಮ್ ಡೇಮ್ ಎಂದು ಬೆರೆಯುತ್ತಿರುವ ಉದ್ದಂಡೀರ ಕಸಿ ಎಂದು ತಿಳಿಯೇ ದೂತ ಕೇಳೆನ್ನ ಮಾತ ಆಗಬಹುದು ರಾಜಾಜಿ ರಾಜ ರಾಜ ಮಾರ್ತಾಂಡ ತೇಜ ಉದ್ದಂಡೀರ ಕಸಿ ಬಹುಗಳ ತಮ್ಮ ಬೊಮ್ಮರ ಕಸ ಅಕ್ಕ ನನ್ನ ಮಗಳಾದ ಪುಂಡರೀಕಾಕ್ಷಿಯನ್ನು ನಿನಗೆ ಕೊಟ್ಟು ಲಗ್ನ ಮಾಡಲು ನಿನ್ನ ಮದುವೆಗೆ ಬೇಕಾದ ಸಾಮಗ್ರಿಗಳನ್ನು ತರಲು ನಡೆ ಕಾಡಿಗೆ ಹೋಗೋಣ. ಅಕ್ಕ ನಿನ್ನ ಮಗಳಾದ ಪುಂಡರೀಕಾಕ್ಷಿಯನ್ನು ನನಗೆ ಕೊಟ್ಟು ಲಗ್ನ ಮಾಡಿದ್ದೆಯಾದರೆ ಬ್ರಹ್ಮಾಂಡದಲ್ಲಿ ಸುಖ ಕೀರ್ತಿ ನಿನ್ನದಾಗುವುದೇ ಅಕ್ಕ ಮೂರು ವೈರಿಗಳ ಸೊಕ್ಕ ಅಮ್ಮ ಸಖಿಮಣಿಯೇ ದಡಿಗಾದೈತ್ಯನಿಗೆನ್ನ ಕೊಟ್ಟು ಲಗ್ನವ ಮಾಡಿ ಮಾ ಸಖಿಮಣಿಯೇ. ಅಮ್ಮ ಹೇಳುವರಾಗೆ, ಆ ದಡಿಗ ಬೊಮ್ಮರಕ್ಕಸನನ್ನು ಸೇರಿ ಸುಖಿಸುವುದಕ್ಕಿಂತ ಆ ಒಡೆಯ ಭೀಮೇಶನನ್ನು ಧ್ಯಾನಿಸುತ್ತಾ ಪ್ರಾಣ ಬಿಡುವುದು ಲೇಸಲ್ಲವೇ ನಮ್ಮ ಸಖಿಯೇ ಹೊರಚಂದ್ರಮುಖಿಯೇ. ಅಮ್ಮ ದೊರೆಸಾರಿ, ಅಲ್ಲಿ ಮಲಗಿರುವನೇ ನಿನ್ನ ರಮಣ, ಹೋಗಿ ನೋಡಿ ಮಾತನಾಡಿಸಮ್ಮ ದೊರೆಸಾನಿ ದಿವ್ಯ ಶುಜ್ಞಾನಿ. ತಾವು ಎಲ್ಲಿಂದ ದಯ ಮಾಡಿಸಿದ್ದೀರಿ? ತಮ್ಮ ಜನನಿ ಜನಕರ ಹೆಸರೇನು? ಅಲ್ಲದೆ ತಮ್ಮ ನಾಮಾಂಕಿತವೇನೈ ರಮಣ ಇಡು ಎದ್ನೋಳ್ ಕರುಣ? ಏನಾರಿ ನಾಧಾರೆಂದು ಕೇಳುತ್ತಿರುವೆ ಅಲ್ಲವೇ? ದಾರಾಪುರವನ್ನಾಳುವ ಮಾರಭೂಪಾಲ ರಾಯ ಮಡದಿಯಾದ ಬಲವಂತಾ ದೇವಿಯ ಪುತ್ರನಾದ ನನ್ನನ್ನು ಕರಿರಾಜನೆಂದು ಕರೆಯುತ್ತಾರೆ ನಾರಿ ಗುಣಗಂಭೀರಿ. ಹೇ ಪ್ರಭು, ನನ್ನನ್ನು ಉದ್ದಂಡಿ ರಕ್ಕಸಿಯ ಮಗಳಾದ ಪುಂಡರೀಕಾಕ್ಷಿ ಎಂದು ಕರೆಯುತ್ತಾರೆ. ಹೌದೇನು? ತಿಳಿಯಿತೆ. ಅಲ್ಲದೆ ನನ್ನ ತಾಯಿ ರಕ್ಕಸಿಯಿಂದ ಯಾವ ಕೇಡೂ ಬಾರದಂತೆ ಭಾಷೆ ಕೊಟ್ಟಿದ್ದೇನೆ, ತೆಗೆದಿಕೋ. ಹಾಗೆ ಆಗಲಿ, ಈಗಲೇ ಮನೆಗೆ ಬಂದು ಕೂಡುವನಾಗೈ ರಮಣ ಇಡು ಎನ್ನೋಳ್ ಕರುಣ. ನನ್ನ ಇಷ್ಟದಂತೆ ಆಗಲಿ. ಮಗಳೇ, ಈ ನಿನ್ನ ತುಟಿಗಳೆರಡನ್ನು ನೋಡಿದರೆ ಕೆಂಪಾದ ಬಗೆ ಏನೇ ಪುತ್ರಿ, ಸುಂದರ ಗಾತ್ರಿ. ಅಮ್ಮ ಜನನಿ, ಮೃದು ಮಾತಿನ ರಾಖಿಗೆ ಮುತ್ತಾನ ಕೊಡುವಾಗ ಅಮ್ಮ ಮಾತಿನ ರಾಖಿಗೆ ಮುತ್ತಾನ ಕೊಡುವಾಗ ಒದಗಿ ತುಟಿ ಕಾಣಲು ಒದಗಿ ತುಟಿ ಕಾಣಲು ಸುಂದರಕ್ಕೆ ತಕ್ಕವನೇ ಆದರೆ ಆ ಸಾಂಬರಾಣೆ ನಿನಗೂ ಅವನಿಗೂ ಮದುವೆ ಮಾಡುತ್ತೇನೆ, ತೆಗೆದುಕೋ ಭಾಷೆ ಕೊಟ್ಟಿದ್ದೇನೆ. ಆತನ ಪೆಸರೇನು? ಜಾಗ್ರತೆ ಕರೆದುಕೊಂಡು ಬಾರಮ್ಮ ಮಗಳೇ, ತಂದಲ್ಲೇ ರಗಳೇ. ಅಮ್ಮ ಜನನಿ, ಏನಂತವಳಾಗು? ಈತನನ್ನೇ ಕರಿರಾಜ ನೆನ್ನುತ್ತಾರೆ. ಆಹಾ, ಈತನೇ ಕರಿರಾಜ? ಛೈ ಮೂರ್ಖಳೆ, ಇಲ್ಲಿಂದ ತೊಲಗು. ಕರಿರಾಜ ನಿಲ್ಲು, ನಿಲ್ಲು. ಇದೇನು ಈ ಕತ್ತಿಯನ್ನು ಇಲ್ಲೇ ಬಿಟ್ಟು ಅಲ್ಲಿ ನೆರೆದಿರುವ ಗೌಡರುಗಳ ಪಂಚಾಯಿತಿ ಕಟ್ಟೆಯಲ್ಲಿ ಹೋಗಿ ಮೂರು ಇಡುತ್ತಿದ್ದಾನೆ. ಇರಲಿ ಇರಲಿ, ಈ ಕತ್ತಿಯನ್ನೇ ಶಿಶುವನ್ನಾಗಿ ಮಾಡಿಕೊಂಡು ಬಾಣಂತಿ ವೇಷದಲ್ಲಿ ನಾನು ಹೋಗಿ ಆ ಮಂಡಲಾಧಿಪರನ್ನು ಕೊಲ್ಲದೆ ಬಿಡುವುದಿಲ್ಲ. ಇದೇ ನನ್ನ ಪಂತ. ಅಯ್ಯ ಗೌಡಪ್ರಭುಗಳಿರ, ಮೋಹಿನಿಯಂತೆ ನಾನು ಕೂಡ ಈ ಪಾವಕ ಕೊಂಡದಲ್ಲಿ ಬಿದ್ದು ಪ್ರಾಣ ಬಿಡುತ್ತೇನೆ. ಈಶಾ ಗಂಗಾಧರೇಶ. ನಡೆಯಂತೆ ನುಡಿ, ನುಡಿಯಂತೆ ನಡೆದಂತ ಗೌಡರಿಗೂ ಮೋಹಿನಿ ಪುಂಡರೀಕಾಕ್ಷಿ ಆದಿಯಾಗಿ ಎಲ್ಲರಿಗೂ ನಿಮ್ಮೆಲ್ಲರ ಸತ್ಯಕ್ಕೆ ಮೆಚ್ಚಿ ಪ್ರಾಣದಾನ ನೀಡಿದ್ದೇನೆ. ತಥಾಸ್ತು. ನಮೋನ್ನಮೋ. ನಮೋನ್ನಮೋ. ನಿನ್ನನ್ನೇ ನಂಬಿದ ಮೋಹಿನಿ ಪುಂಡರೀಕಾಕ್ಷಿ ಇವರನ್ನು ಲಗ್ನವಾಗು. ಎಲ್ಲರಿಗೂ ಮಂಗಳವಾಗಲಿ. ಮಳೆ ಬಾರದಿದ್ದಾಗ, ಹೆಣ್ಣು ಮಕ್ಕಳಿಗೆ ಮದುವೆ ಆಗದಾಗ, ಬಂಜೆತನ ನಿವಾರಣೆ ಆಗಬೇಕಾದಾಗ ಇತ್ಯಾದಿ ಅನೇಕ ಸಂದರ್ಭಗಳಲ್ಲಿ ಸೂತ್ರದ ಗೊಂಬೆಯಾಟ ಪ್ರದರ್ಶನ ಏರ್ಪಡಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ನಮ್ಮಲ್ಲಿ ವ್ಯಾಪಕವಾಗಿವೆ. ಇದುವರೆಗೆ ರೂಪಕ ಸೂತ್ರದ ಗೊಂಬೆಯಾಟ ಕೇಳಿದಿರಿ. ಈಗ ರೇವಣ್ಣ ಭಜಂತ್ರಿ ಹಾಗೂ ಸಂಘಟಕರಿಂದ ತಾಸೆ ವಾದನವನ್ನು ಕೇಳೋಣಂತ. ಹಾಡು.